ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಬೇಸಾಯ ರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಮಗ್ರ ಕೃಷಿ. ಈ ಕುರಿತು ನಾಗರಾಜ್ ನಾಗೇಶ್ ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು HB ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ನಾಗರಾಜ್ ನಾಗೇಶ್ ಗೌಡ ಅವರಿದ್ದಾರೆ. ಇವತ್ತು ಸಮಗ್ರ ಕೃಷಿಯನ್ನ ಮಾಡ್ತಕ್ಕಂಥವ್ರು, ಕುಮಟಾ ತಾಲೂಕಿನ ಕಡಿಮೆ ಗ್ರಾಮದವರು. ಇವತ್ತು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾಡಿದ್ದಾರೆ ಅಂತೇಳಿದ್ರೆ, ಬರೀ ಕೃಷಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಲವ್ ಬರ್ಡ್ಸ್ಗಳನ್ನು ಕೂಡ ಸಾಕಿದ್ದಾರೆ. ಮತ್ತು ಈ ಹ್ಯಾಂಗಿಂಗ್ ಪಾಟ್ಸ್ ಅಂತ ಅಂತೀವಲ್ಲ, ಅವನ್ನ ಸುಂದರವಾಗಿ ಮನೆ ಮುಂದೆ ಬಹಳ ಆಕರ್ಷಕವಾಗಿ ಕಟ್ಟಿದ್ದಾರೆ. ಮತ್ತು ಅಕ್ವೇರಿಯಂ ಕೂಡ ಮಾಡಿದ್ದಾರೆ. ಮತ್ತು ಅಂದರೆ ಒಂದು ಮನೆ ಸುಂದರವಾಗಿ ಕಾಣಲಿಕ್ಕೆ, ತಾವು ವಾಸಿಸುವ ಸ್ಥಳ ಸುಂದರವಾಗಿ ಕಾಣಲಿಕ್ಕೆ ಏನೇನು ಬೇಕೋ ಅವನ್ನೆಲ್ಲನೂ ಮಾಡಿಕೊಂಡಿದ್ದಾರೆ. ಜೊತೆಗೆ ತೋಟಗಾರಿಕೆ, ತಮಗೆ ಬೇಕಾದಂಥ ಭತ್ತ ಬೆಳೆಯೋದು, ಉಪ್ಪು ತಯಾರು ಮಾಡೋದು, ಇಂಥವೆಲ್ಲ ಹೈನುಗಾರಿಕೆ ಮಾಡ್ತಾಯಿದ್ದಾರೆ. ನಾಗರಾಜ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ನಾಗರಾಜ್. ಇಷ್ಟೆಲ್ಲನೂ ತೋಟದ ಜೊತೆಗೆ ಅನೇಕ ಕೃಷಿ ಮತ್ತು ಕೃಷಿ ಆಧಾರಿತ ಉಪಕಸಗಳು ಸಾಧ್ಯ ಆಗುತ್ತಾ ಇಷ್ಟೆಲ್ಲ ಮಾಡೋಕ್ಕೆ? ಮಾಡ್ಬೋದು ಸರ್. ಕೃಷಿಯ ಜೊತೆಗೆ ಈ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಳ್ಳುವುದರಿಂದ ಈ ಜೇನು ಕೃಷಿ ಆಗಿರ್ಬೋದು, ಹಕ್ಕಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಾಗೆ ಹೈನುಗಾರಿಕೆ ಆಗಿರ್ಬೋದು, ಅವೆಲ್ಲ ಮಾಡುವುದರಿಂದ ಕೃಷಿಯಲ್ಲಿ ಇಳುವರಿಯನ್ನು ಜಾಸ್ತಿ ಮಾಡಿಕೊಳ್ಬೋದು, ಹಾಗೆ ಲಾಭವನ್ನು ಗಳಿಸಬಹುದು. ಅಂದರೆ ಆದಾಯ ಜಾಸ್ತಿ ಆಗುತ್ತೆ, ಆದಾಯ ಹೆಚ್ಚಾಗ್ತದೆ. ಜೇನು ಸಾಕಾಣಿಕೆಯಿಂದ ಕೃಷಿಯಲ್ಲಿ ಇಳುವರಿ ಜಾಸ್ತಿ ಆಗ್ತದೆ, ಹಾಗೆ ಅದರಿಂದ ಉತ್ಪಾದನೆಯು ಜಾಸ್ತಿ ಆಗ್ತದೆ, ಹಾಗೆ ಜೇನು ಕೃಷಿಯಲ್ಲೂ ಕೂಡ ಹಣವನ್ನು ಸಂಪಾದನೆ ಮಾಡ್ಬೋದು. ಎಷ್ಟು ಜೇನು ಸಾಕಾಣಿಕೆ ಮಾಡ್ತಾ ಇರೋದು, ಎಷ್ಟು ಕುಟುಂಬ ಇದೆ? ಈಗ 15 ಕುಟುಂಬ ಇದೆ, ಮತ್ತು ಈ ನವೆಂಬರ್ ಅಥವಾ ಡಿಸೆಂಬರ್ದಲ್ಲಿ ಮತ್ತೆ 15 ಮಾಡಬೇಕಂತ ಇದ್ದೇವೆ ಜೇನು ಪೆಟ್ಟಿಗೆ. ಮತ್ತೆ ಎಕ್ಸ್ಟ್ರಾ 15 ಪೆಟ್ಟಿಗೆ ತಂದು ರೆಡಿ ಮಾಡಬೇಕಂತ ಇದ್ದೇವೆ. ಹೌದು ಸರ್. ಯಾಕೆ ಜೇನು ಹೆಚ್ಚು ಹೆಚ್ಚು ಮಾಡ್ಕೊತ ಹೋಗಬೇಕು ಕುಟುಂಬಗಳನ್ನು ಪೆಟ್ಟಿಗೆಯನ್ನು? ಜೇನು ಸಾಕಾಣಿಕೆ ಮಾಡೋದ್ರಿಂದ ಕೃಷಿಯಲ್ಲಿ ಅಂದರೆ ಕಲ್ಲಂಗಡಿ ಆಗಲಿ, ತರಕಾರಿ ಬೆಳೆಯಲಾಗಲಿ, ಅಥವಾ ಅಡಿಕೆ, ತೆಂಗು ಎಲ್ಲದರಲ್ಲೂ ಇಳುವರಿ ಜಾಸ್ತಿ ಆಗುವುದರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ, ಹಾಗೆ ಈ ಜೇನು ಕುಟುಂಬಗಳನ್ನು ಮಾರುವುದರಿಂದ ಅದರಲ್ಲೂ ಆದಾಯವನ್ನು ಪಡೆಯಬಹುದು. ಅದಕ್ಕಾಗಿ ಜೇನು ಪೆಟ್ಟಿಗೆಯನ್ನು ಜಾಸ್ತಿ ಮಾಡಬೇಕೆಂದು ಅಂದುಕೊಂಡಿದ್ದೆ. ನೀವು ತರದು ಇರುವಂಥ ಕುಟುಂಬವನ್ನು ಡಬಲ್ ಮಾಡೋದು ಹೇಗೆ? ಇರುವಂಥ ಕುಟುಂಬವನ್ನು ನವೆಂಬರ್ ಅಥವಾ ಡಿಸೆಂಬರ್ದಲ್ಲಿ ಡಿವೈಡ್ ಮಾಡ್ತಾ ಹೋಗುವುದು, ಅಥವಾ ನಮಗೆ ಜಾಸ್ತಿ ಆಯಿತು ಅಂತ ಅನಿಸಿದರೆ ಪೆಟ್ಟಿಗೆಯನ್ನು ಮಾರಾಟ ಮಾಡುವುದರಿಂದ ಆದಾಯವನ್ನು ಗಳಿಸಿಕೊಳ್ಬೋದು. ಹಂಗೆ ಮಾರಾಟ ಮಾಡಿರಿ ಒಂದು ಸರಿ. ಯಾರು ಇವಾಗ 2 ಪೆಟ್ಟಿಗೆ ಕೊಟ್ಟಿದ್ವಿ ಸದ್ಯದಲ್ಲಿ, ಈ ಹೋದ ಸೀಜನ್ದಲ್ಲಿ. ಅಂದರೆ ನಂದು ಕಡಿಮೆ ಪೆಟ್ಟಿಗೆ ಇತ್ತು, ಇವಾಗ ಮತ್ತೆ 4 ಪೆಟ್ಟಿಗೆ ತಂದಿದ್ದೆ ನಾನೇ. ಇವಾಗ ಈ ಸರಿ ಮಾರಾಟ ಮಾಡಲಿಲ್ಲ, ಈ ಮುಂದಿನ ಸಾರಿ ಕೊಡಬೇಕಂತ ಇದ್ದೆ ಪೆಟ್ಟಿಗೆ. ಹೇಗೆ ರೇಟ್ ಹೆಂಗೆಲ್ಲ ಎಲ್ಲ ಹೇಗೆ ಒಂದೊಂದು ಕುಟುಂಬಕ್ಕೆ? ಒಂದು ಕುಟುಂಬಕ್ಕೆ ತುಂಬಿದ ಪೆಟ್ಟಿಗೆ ಜೊತೆಗೆ ಮತ್ತೆ ಹುಳಗಳು ಒಟ್ಟು ಸೇರಿ, ಆಣಿ ಎಲ್ಲ ಸೇರಿ 4,000 ರೂಪಾಯಿ ತಗೊಳ್ತೀವಿ ಸ್ಟ್ಯಾಂಡ್ ಬಿಟ್ಟು. ಸ್ಟ್ಯಾಂಡಿಗಾದರೆ ಎಕ್ಸ್ಟ್ರಾ 500 ಆಗ್ತದೆ. ಖಾಲಿ ಪೆಟ್ಟಿಗೆ ಆದರೆ 1,400 ಆಗ್ತದೆ. ಹಾಗಾಗಿ ನೀವು ವರ್ಷಕ್ಕೆ ಒಂದು 20 ಮಾರಿದ್ರು ನಿಮಗೆ ಬಹಳ ಅನುಕೂಲನೇ. 20 ಮಾರಿದ್ರೆ ಆದಾಯ ಗಳಿಸಬಹುದು, ಅಥವಾ ಈ ಕೃಷಿಯಲ್ಲಿ ಕಲ್ಲಂಗಡಿ ಕೃಷಿಯಲ್ಲಿ ಚೆನ್ನಾಗಿ ಇಳುವರಿ ಬರ್ತದೆ ಜೇನು ಪೆಟ್ಟಿಗೆ ಇಡುವುದರಿಂದ. ಅದರಲ್ಲಿ ಇಳುವರಿ ಒಂದು 30% ಜಾಸ್ತಿ ಮಾಡಬಹುದು. ಅದಕ್ಕಾಗಿ ಜೇನು ಸಾಕಾಣಿಕೆ ಮಾಡಿದ್ದೆ. ಆ ರೀತಿ ಈ ಹಿಂದೆ ಜೇನು ಸಾಕಾಣಿಕೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಮತ್ತು ಸಾಕಾಣಿಕೆ ಮಾಡಿದ ನಂತರ ಇಳುವರಿಯಲ್ಲಿ ವ್ಯತ್ಯಾಸ ಅಷ್ಟು ಕಂಡು ಬಂದಿದೆಯಾ? ಹಾ, ವ್ಯತ್ಯಾಸ ಕಂಡಿದೆ. ಹೋದ ವರ್ಷ ಮೊದಲೇ ಒಂದು 2-3 ವರ್ಷದ ಹಿಂದ್ಗಡೆ ಪೆಟ್ಟಿಗೆ ಇಲ್ಲಾಗಿತ್ತು, ಆವಾಗ ಜಾಸ್ತಿ ಕಲ್ಲಂಗಡಿ ಆಗಲಿಲ್ಲ. ಈಗ ಹೋದ ಸರಿ ಹಾಕಿದ್ದೆ, ಕಲ್ಲಂಗಡಿ ತೋಟದಲ್ಲೇ ಇಟ್ಟಿದೆ ಒಟ್ಟು ಪೆಟ್ಟಿಗೆ. ತುಪ್ಪನೂ ಜಾಸ್ತಿ ಆಗದೆ ಮತ್ತು ಇಳುವರಿನೂ ಜಾಸ್ತಿ ಆಗದೆ. ಹೌದು ಸರ್. ಎಷ್ಟು ಇಳುವರಿ? 30% ಅಂತ ಹೇಳ್ತಾರೆ. ಹಾ, 30%ಕ್ಕಿಂತ ಜಾಸ್ತಿನೇ ಆಗದೆ. ಹೌದಾ? ಅದಲ್ಲದೆ ತೋಟಗಾರಿಕಾ ಬೆಳೆಗಳಲ್ಲಿ ಕೂಡ ಅವು ಮಕರಂದ ಇರ್ಲಿಕ್ಕೆ ಹೋಗಿ ಪರಾಗಸ್ಪರ್ಶ ಮಾಡ್ತಾ ಇದಾವೆ, ಅಲ್ಲಿ ಇಳುವರಿ ಅನ್ನೋದು ಹೆಚ್ಚಾಗಿದೆಯಾ? ಹಾ, ಅದು ಹಾಗೆ ಆಗ್ತದೆ. ಅದು ಈ ಜೇನುನೊಣಗಳು ಪರಾಗಸ್ಪರ್ಶ ಮಾಡೋದ್ರಿಂದ ಅಡಿಕೆ ಆಗಲಿ ತೆಂಗು ಆಗಲಿ ಜಾಸ್ತಿ ಆಗೇ ಆಗ್ತದೆ, ಮತ್ತು ಹೂವಿನ ಗಿಡದಲ್ಲಿ ಹೂವುಗಳು ಜಾಸ್ತಿ ಆಗ್ತವೆ. ಹೌದಾ? ಹೌದು ಸರ್. ಹೂವಿನ ಗಿಡದಲ್ಲಿ ಹೂವುಗಳು ಜಾಸ್ತಿ ಆಗ್ತವೆ ಹೇಗೆ? ಒಂದು ಹೂವಿನಿಂದ ಇನ್ನೊಂದು ಪರಾಗಸ್ಪರ್ಶ ಮಾಡೋದ್ರಿಂದ ಹೂಗಳು ಹೂಗಳ ಬೆಳವಣಿಗೆ ಜಾಸ್ತಿ ಆಗಿ ದಿನ ಜಾಸ್ತಿ ಹೂವು ಆಗ್ತದೆ. ಅದನ್ನು ಕಂಡು ಹೇಳಿದರೆ ಹಾ ಹೌದು, ಮೊದಲೆಲ್ಲ ಇಷ್ಟು ಹೂವು ಆಗುದಿಲ್ಲ, ಇವಾಗ ಜಾಸ್ತಿ ಆಗ್ತಾ ಇದೆ ಹೂವು ಗಿಡಗಳಿಗೆ. ಹೈನುಗಾರಿಕೆ ಅದು ಎಲ್ಲನೂ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಮತ್ತೆ ಅದು ಹೇಗೆ ನಿಮ್ಗೆ ಅನುಕೂಲ ಆಗಿದೆ? ಹೈನುಗಾರಿಕೆ ನಮ್ಮ ತಂದೆಯವ್ರ ಕಾಲದಿಂದನೂ ಮಾಡ್ತಿದ್ದಾರೆ, ಇವಾಗೂ ಮಾಡ್ತಿದ್ದಾಗೆ. ಅದರಿಂದ ಗೊಬ್ಬರ, ಹಾಲು ಅಥವಾ ಹಾಲು ಮಾರಾಟ ಎಲ್ಲ ಆಗ್ತದೆ. ಮೊದಲಿಂದ ಬಂದದ್ದು ಹಂಗೆ ಕಂಡದ್ದು ಬಿಡಲಿಲ್ಲ ಇಲ್ಲಿ ತನಕ. ಅಲ್ಲಿ ಖರ್ಚು ಭಾಳ ಬರುತ್ತೆ, ಅಷ್ಟೊಂದು ಲಾಭ ಆಗಲ್ಲ ಅಂತಾರ? ಇವಾಗ ಜಾಸ್ತಿ ಆಗ್ತಿದೆ ಅದ್ರ ದಾನಿ ಇದೆಲ್ಲವ, ಮೊದಲು ಜಾಸ್ತಿ ಆಗಿತ್ತು, ಇವಾಗ ನಾವು ಹುಲ್ಲಲ್ಲವ ನಾವೇ ಬೆಳ್ಕೊಂಡಿದ್ದ ಇದು, ಹಂಗಕ್ಕೆ ಸ್ವಲ್ಪ ಇನ್ಕಮ್ ಆಗ್ತದೆ. ಅಂದ್ರೆ ಗೊಬ್ಬರ ಸಿಗ್ತದೆ ಅಂತ ಮಾಡ್ತಿರೋದು ಇದಕ್ಕೆ, ತೆಂಗು ಅಥವಾ ಅಡಿಕೆ ಅಥವಾ ಭೂಮಿಗೆ ಭತ್ತ ಬೆಳೆಗೆ ಇದೆ, ಇದು ಬೇರೆ ಕಡೆಯಿಂದ ತರಬೇಕಾಗ್ತದೆ ಗೊಬ್ಬರ. ನಿಮ್ಗೆ ಬೇಕಾದಷ್ಟೆಲ್ಲ ಗೊಬ್ಬರ ಸಿಗುತ್ತೆ? ಹಾಂ, ನಮ್ಗೆ ಬೇಕಾಗುವಷ್ಟು ಜೋ ಗೊಬ್ಬರ ಸಿಗ್ತದೆ. ಮತ್ತೆ ಇದ್ರ ಜೊತೆಗೆ ಎಷ್ಟು ತೋಟ ಇದೆ ನಿಮ್ದು ಒಟ್ಟಾರೆ? ಅಷ್ಟು ಜಮೀನು ಇರೋದು 9 ಎಕರೆ, 9 ಎಕರೆಯಲ್ಲಿ ಒಂದು 3 ಎಕರೆ ಲೆಕ್ಕ ತೋಟ, ಆಮೇಲೆ ಭತ್ತ ಮತ್ತು ತರಕಾರಿ ಮಾಡ್ತೀವಿ. ಇನ್ನಿದ್ದ ತನ್ನ ಮತ್ತು ಭತ್ತ ಮುಗಿದ ಮೇಲೆ ಕಲ್ಲಂಗಡಿ ಮಾಡ್ತೀವಿ, 2 ಟೈಮ್ ಕಲ್ಲಂಗಡಿ ಮಾಡ್ತೀವಿ. ಸ್ವಲ್ಪ 1 ಎಕರೆಯಲ್ಲಿ ಉಪ್ಪು ಬೆಳಿತೀವಿ, ಅದರಲ್ಲಿ ಇನ್ಕಮ್ ಆಗ್ತದೆ. ಒಂದರಲ್ಲಿ ಆಗದಿದ್ರು ಒಂದರಲ್ಲಿ ಉಪ್ಪು ಬೆಳೆಯೋದ್ರಿಂದ, ಉಪ್ಪು ತಯಾರು ಮಾಡೋದ್ರಿಂದ ಲಾಭ ಇದೆಯೋ ಹೇಗೆ? ಮೊದಲು ಲಾಭ ಇರ್ತಿತ್ತು, ಆದರೆ ಇವಾಗ ಆಳನ್ನ ಇದರಲ್ಲಿ ಆಗ್ತಾ ಇಲ್ಲ ಲಾಭ, ಆದರೆ ಮಾಡ್ತಾ ಇದ್ದಾಗಿದೆ. ಈಗೂ ಇಳುವರಿ ಬರ್ತಾ ಇದೆ, ಇವಾಗೂ ಇದೆ ಉಪ್ಪು, ವರ್ಷಿಗೊಂದು 600 ಚೀಲ ಆಗ್ತದೆ. 600 ಚೀಲದಷ್ಟು ಉಪ್ಪು ತಯಾರು ಮಾಡ್ತೀರಿ? ಹಾಂ, ಉಪ್ಪು ತಯಾರು ಮಾಡ್ತೀವಿ. ಮತ್ತೆ ಅದು ಲಾಭ ಇರಲಿಲ್ಲ ಅಂದ್ರೆ ಯಾಕೆ ಮಾಡೋದು? ಮೊದಲಿಂದ ಮಾಡ್ಕೊ ಬರ್ತಿತ್ತು, ಹಂಗಕ್ಕೆ ಮಾಡ್ತಿದ್ದೆ. ಒಂದೊಂದು ವರ್ಷ ಲಾಭ ಸಿಗ್ತದೆ, ಒಂದೊಂದು ವರ್ಷ ಸಿಗೋದಿಲ್ಲ. ಈ ಲಾಕ್ಡೌನ್ ಟೈಮ್ನಲ್ಲೆಲ್ಲ ಆಗೋದಿಲ್ಲ, ಅದ್ರ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತದೆ ಇವಾಗಿನ ಟೈಮ್ನಲ್ಲಿ. ಅದಕ್ಕೆ ಅಯೋಡಿನ್ ಹಾಕ್ತಿರೋ ಅಥವಾ ಹಂಗೆ ಮಾಡೋದು? ಅಯೋಡಿನ್ ಹಾಕೋದಿಲ್ಲ, ಹಂಗೆ ಮಾಡ್ತೀವಿ. ಗ್ರಾಹಕರು ಯಾರು ನಿಮಗೆ? ಗ್ರಾಹಕರು ಇಲ್ಲೇ ಲೋಕಲ್ ಬರ್ತಾರೆ, 300-400 ಚೀಲ ಲೋಡ್ ಮಾಡ್ಕೊ ಹೋಗ್ತಾರೆ. ಹೌದಾ? ಹೊರಗಡೆ ಹೋಗ್ತಾರೆ. ಅವರು ಅಯೋಡಿನ್ ಹಾಕಿ ಮತ್ತೆ ಮಾರಾಟ ಮಾಡ್ತಾರೋ ಅಥವಾ ಅವರು ಹೇಗೆ? ಅವರು ತಿನ್ಲಿಕ್ಕಿಂತ ತೋಟಗಳಿಗೆ ಹೆಚ್ಚಿಗೆ ಹೋಗ್ತಾರೆ, ಅಂದರೆ ತೋಟಗಳಿಗೆ ಹಾಕ್ತಾರೆ ಉಪ್ಪನ್ನು ತೆಂಗಿನ ಮರಕ್ಕೆ. ಹಂಗಕ್ಕೆ ಅವ್ರು ಅಯೋಡಿನ್ ಮಿಕ್ಸರ್ ಮಾಡೋದಿಲ್ಲ, ಒಬ್ಬೊಬ್ರು ಮಾಡ್ಕೊ ಹಾಕ್ತಾರೆ, ತಿನ್ನುವಲ್ಲ ಹೋಗೋದಾದ್ರೆ ಅವ್ರಿಗೆ ಹೊರಗೆ ಲೋಡ್ ಹೋಗೋದಾದ್ರೆ. ಅದಕ್ಕೆ ಹುಳ ಬೀಳಬಾರ್ದು, ರೋಗ ಬರಬಾರ್ದು ಅಂತೇಳಿ ಬೇರಿಗೆ ಹಾಕ್ತಾರೆ. ಬೇರಿಗೆ ಹಾಕ್ತಾರೆ ಎಲ್ಲಪ್ಪ ಸೈಡಿಗೆ. ಇಲ್ಲಿ ಲೋಕಲ್ ದಿನ ದಿನ ಬರ್ತಾರೆ, ಒಬ್ಬೊಬ್ರು 50 ಚೀಲ ತುಂಬಿಕೋಗ್ತಾರೆ. ಹೊರಗಡೆ ಎಲ್ಲ ಮಾಡ್ತಾರೆ, ದನಗಳಿಗೆ ಈ ಎಮ್ಮೆಗಳಿಗೆಲ್ಲ ಹಾಕ್ತಾರೆ, ಅದಕ್ಕೆ ಕೊಡ್ತಾರೆ. ಮತ್ತೆ ತೋಟ ಮಾಡಿರಲ್ಲ, ತೋಟದಲ್ಲಿ ಮುಖ್ಯ ಬೆಳೆಗಳು ಯಾವುವು? ಮುಖ್ಯ ಬೆಳೆ ತೆಂಗು ಮತ್ತು ಅಡಿಕೆ, ಕಡೆ ಬಾಳೆ ಸ್ವಲ್ಪ ಸ್ವಲ್ಪ ಇದೆ, ಕಡೆ ಮೆಣಸಿನ ಬಳ್ಳಿ ಸ್ವಲ್ಪ ಇದೆ. ಮೆಣಸಿನ ಬಳ್ಳಿ ತೆಂಗು ಅಡಿಕೆ ಎರಡೂ ಹಬ್ಸಿದ್ದ ಹೇಗೆ? ಅಡಿಕೆಗೆ ಮಾತ್ರ ಹಬ್ಸಿದ್ದು, ತೆಂಗುಗೆ ಹಬ್ಸ್ಲಿಲ್ಲ, ಅಂದರೆ ಮರ ಹತ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ. ಆಮೇಲೆ ಶ್ರೀಗಂಧ ಇದೆ, ಕಡೆ ಹಣ್ಣಿನ ಗಿಡಗಳಿದೆ. ಶ್ರೀಗಂಧ ಇತ್ತೀಚೆಗೆ ಹಾಕಿದ್ದ? ಹಾಂ, 3 ವರ್ಷ ಆಯಿತು. ಈ ತೋಟ ಸೈಡಿಗೆ ಹಾಕಿದೆ. ಎಷ್ಟು ಹಾಕಿರಿ? 150 ಗಿಡ. ಹ್ಞೂ, 150 ಗಿಡ ಇದೆ. ಕಾಯ್ಬೇಕಾಗುತ್ತೆ ಸ್ವಲ್ಪ, ಇವಾಗೇನಿಲ್ಲ, ಮುಂದೆ ಕಾಯ್ಬೇಕಾಗ್ತದೆ. ಆದ್ರೆ ನಮ್ಗೆ ಇಲ್ಲಿ ಹತ್ರನೇ ಇರೋದ್ರಿಂದ ಹಂಗೇನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಅವು ನೆರಳಲ್ಲಿ ಬೆಳಿತಾವ ಅಥವಾ ಸ್ವಲ್ಪ ಬಿಸಿಲು ಬೇಕಾಗುತ್ತೋ? ಅದಕ್ಕೆ ನೆರಳಲ್ಲೇ ಬೆಳೆಬೇಕಾಗ್ತದೆ. ಆದ್ರೆ ಅದಕ್ಕೆ ಏನಾಗ್ತದೆ ಅಂದ್ರೆ ಇನ್ನೊಂದು ಸಸಿ ಸಂಗತಿ ನೆಡ್ಬೇಕಾಗ್ತದೆ ಗಿಡದ ಹಿಪ್ಪು ನೆರಳೆ ಹಿಂಗೆ ಸಸಿ ಸಂಗತಿಗಿದ್ರೆ ಅದಕ್ಕೆ ಸಪೋರ್ಟ್ ಜಾಸ್ತಿ ಆಗ್ತದೆ. ಇಂಡಿವಿಜುವಲಿ ಆಗಿ ಒಂದೇ ನೆಟ್ಟಿಟ್ರೆ ಅದು ಸತ್ತೋಗ್ತದೆ, ಅದ್ರ ಬೇರಿನ ಜೊತೆ ಬೆಳೆದ್ರೆ ಮಾತ್ರ ಅದ್ರ ಬೆಳವಣಿಗೆ ಆಗ್ತದೆ, ಅದ್ರ ಗಿಡ ಬೆಳವಣಿಗೆ ಆಗಲ್ಲ. ಅದು ಪರಾವಲಂಬಿ ಬೆಳೆ, ಪರಾವಲಂಬಿ ಬೆಳೆ ಹಾಕಿ ಸಾಗುವಾನೆ ಹಿಪ್ಪು ನೇರಳೆ ಅಥವಾ ನೇರಳೆ ಮರದ ಆ ಸೈಡಿಗೆ ಹಾಕಿದ್ರೆ ಮಾತ್ರ ಹುಟ್ಟುತ್ತದೆ ಆ ಬೇರಿಗೆ. ಈ ಬೇರು ಲಾಕ್ ಮಾಡಿಕೊಂಡು ಇದಾಗ್ತದೆ, ಖಾಲಿ ಜಾಗದಲ್ಲಿ ನೆಟ್ಟರೆ ಹುಟ್ಟುದಿಲ್ಲ. ತೊಗರಿ ಜೊತೆ ಹಾಕ್ತಾರೆ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ತೊಗರಿ ಹಾಕ್ತಾರೆ, ಆಮೇಲೆ ಅದು ತೊಗರಿ ಸತ್ತೋಗ್ಬಿಡ್ತದೆ. ಅದು ಕಡೆಗೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಒಂದು 2 ವರ್ಷ ನೀರು ಕೊಡಬೇಕಾಗ್ತದೆ, ಕಡೆಗೆ ಬೇಡ ಆಗ್ತದೆ ನೀರು. ತೊಗರಿ ಸತ್ತೋದ್ಮೇಲೆ ಮತ್ತೆ ತಾನ ಬೆಳೆಯಕ್ಕೆ ಚಲೋ ಆಗುತ್ತಾ? ಅದಕ್ಕೆ ಪರಾವಲಂಬಿ ಇದ್ರೆ ಗಿಡ ಇದ್ದಂಗಾರೆ ಬೇರೆ ಗಿಡ ಜಾಸ್ತಿ ಬೆಳವಣಿಗೆ ಫಾಸ್ಟ್ ಆಗ್ತದೆ. ಅದು ಒಂದು ವೇಳೆ ಅದು ಇಂಡಿವಿಜುವಲ್ ಆಗಿ ಅದು ಒಂದೇ ಇದ್ರೆ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ, ಜಾಸ್ತಿ ವರ್ಷ ಬೇಕಾಗ್ತದೆ ಕಟಾವು ಮಾಡಲಿಕ್ಕೆ. ಹಾಗಾಗಿ ಜೊತೆಗೆ ಬೇರೆ ಬಹುವಾರ್ಷಿಕ ಮರಗಳನ್ನು ಹಾಕೋದು ಒಳ್ಳೆಯದು ಅಲ್ಲ? ಹ್ಞೂ, ಬಹುವಾರ್ಷಿಕ ಮರಗಳನ್ನು ಹಾಕ್ಬೋದು, ಶ್ರೀಗಂಧ ಹಾಕೋದ್ರಿಂದಲೂ ಮುಂದಿನ ಇದಕ್ಕೆ ಇದಾಗ್ತದೆ, ಇನ್ಕಮ್ ಮಾಡ್ಬೋದು ಅಂತ ಅಲ್ವಾ. ಮತ್ತೆ ಮೆಣಸು ಹೇಗೆ ಅನಿಸ್ತಾ ಇದೆ? ಮೆಣಸು ಚೆನ್ನಾಗಿ ಬರ್ತದೆ, ಈ ಮಳೆಯೆಲ್ಲ ಜಾಸ್ತಿ ಆದರೂ ಬರಲ್ಲ, ಬೇಸಿಗೆ ಟೈಮ್ನಲ್ಲಿ ಮಾಡ್ತೀವಿ. ಒಂದೊಂದು ಇಯರ್ಲಿ ಒಂದೇ ಜಾಗದಲ್ಲಿ ಒಂದೇ ಥರ ಬೆಳೆ ಬೆಳೀತಿದ್ರೆ ಆಗುದಿಲ್ಲ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಬೆಳೆ ಬೆಳೀತಿದ್ರು, ಈ ವರ್ಷ ಮೆಣಸು ಹಾಕ್ರೆ ಮುಂದಕ್ಕೆ ಬದನೆಕಾಯಿ ಹಾಕ್ರೆ, ಹಂಗಾದ್ರೆ ಮಾತ್ರ ಡಿವೈಡ್ ಫಸಲು ಜಾಸ್ತಿ ಆಗ್ತಾ ಹೋಗ್ತದೆ. ಕಂಟಿನ್ಯೂ ಮೆಣಸೆ ಹಾಕ್ತೋದ್ರೆ ಆಗುದಿಲ್ಲ, ಬೆಳೆ ಇಳುವರಿ ಬರುವುದಿಲ್ಲ ಜಾಸ್ತಿ. ಅಲ್ಲ ಮೆಣಸು, ಕಾಳುಮೆಣಸು, ಕಾಳುಮೆಣಸು ಕಾಳುಮೆಣಸು ಆಗ್ತಾ ಇದೆ. ಸ್ವಲ್ಪ ಕೊಳೆ ರೋಗನೂ ಇದೆ ಇವಾಗ, ಸ್ಪ್ರೇಯರ್ ಮಾಡಬೇಕು. ಮತ್ತೆ ಬೇರೆ ತರಕಾರಿ ಮನೆಗೆ ಬೇಕಾದ್ದೆಲ್ಲ ಬೆಳ್ಕೊಳ್ತೀರಿ? ಹಾಂ, ಮನೆಗೆ ಬೇಕಾದ ಬೆಳೆತ್ತೆ, ಮಾರಾಟಕ್ಕೆ ಹೋಗ್ತೆ ಗೋಕರ್ಣ ಮಾರ್ಕೆಟಿಗೆ. ಹೌದಾ? ಎಷ್ಟು ಬೆಳಿತೀರ ಹಂಗಾರೆ? ಅದು ಒಂದು ಅರ್ಧ ಎಕರೆ ಅಥವಾ ಇಷ್ಟು ಗುಂಟೆ ಅಂತ ಹಂಗೇನಾದ್ರು? ಒಂದು ಎಕರೆಗೆ ಅದು ಅಷ್ಟು ಕ್ಯಾಲ್ಕುಲೇಷನ್ ಇಲ್ಲ, ದಿನ ಒಬ್ಬರು ತಗೊಂಡು ಹೋಗ್ತಾರೆ, ಮನೆ ಖರ್ಚಾಗ್ತದೆ ಅದರಿಂದ. ಹೌದಾ? ಅಲ್ಲಿ ಹೋಗಿ ಕೊಟ್ಟು ಬಂದ್ಬಿಡುದು? ಕುಂತೇನು ಮಾರಲ್ಲ, ಕುಂತು ಮಾರಲ್ಲ ಕೊಟ್ಟು ಬರೋದು. ಅಲ್ಲಿ ಇರ್ತಾರೆ ಅವ್ರು, ಶಿರ್ಷಿಗೆ ಹೋಗೋರಲ್ಲ, ಅವ್ರು ಕೊಟ್ಟು ಬರೋದು. ಅವರೇ ಬರಲ್ಲ ಇಲ್ಲಿಗೆ? ಅವ್ರಿಲ್ಲಿ ಬರಲ್ಲ, ಗೋಕರ್ಣ ಮಾರ್ಕೆಟಿಗೆ ಹೋಗಿ ಕೊಟ್ಟು ಬರೋದು. ಏನೇನು ತರಕಾರಿಗಳು? ಹೀರೆಕಾಯಿ, ಬೆಂಡೆಕಾಯಿ, ಬದನೆ, ಹೆಚ್ಚಿಗೆ ಮೆಣಸು ಬೆಳಿತೇವೆ, ಸೌತೆಕಾಯಿ ಇವಾಗ ಬೆಳೆಯೋದು, ಬೇಸಿಗೆಯಲ್ಲಿ ಬಸ್ಲೆ ಬೆಳಿತೇವೆ, ಕಡೆ ಪೂರ್ತಿ ಕಲ್ಲಂಗಡಿ ಆಗ್ತದೆ. ಮತ್ತೆ ತೆಂಗಿನ ಇಳುವರಿ ಅಂದರೆ ಹೆಚ್ಚಿಗೆ ಹಾಕೊಂಡು ಬರ್ತಾ ಇದೆಯಾ ಈಗ? ತೆಂಗಿನ ಇಳುವರಿ ಇಲ್ಲ ಅಂದರೆ ಸ್ವಲ್ಪ ಬೇಸಿಗೆಯಲ್ಲಿ ಉಪ್ಪು ನೀರು ಆಗ್ತದೆ, ಹಂಗಾಗಿ ಸ್ವಲ್ಪ ಇಳುವರಿ ಕಮ್ಮಿನೇ ಆಗ್ತಾ ಇದೆ. ಅಂದರೆ ಕೆಳಗಡೆಯಿಂದ ಉಪ್ಪು ನೀರು ಬರೋದ್ರಿಂದ ಒಂದು 2 ತಿಂಗಳು ಉಪ್ಪು ನೀರು ಕೊಡಬೇಕಾಗ್ತದೆ. ಅಂದರೆ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಒಂದು ಬೋರ್ವೆಲ್ ಹಾಕಿ, ಒಂದು ಬೋರ್ವೆಲ್ನಲ್ಲಿ ನೀರಿಲ್ಲ, ಮತ್ತೊಂದು ಬೋರ್ವೆಲ್ನಲ್ಲಿ ನೀರು ಬಂದದೆ, ಆದರೆ ಅಷ್ಟು ಸಾಕಾಗುವುದಿಲ್ಲ ಹೇಳುವಷ್ಟು. ಮಳೆ ಬಂದಾಗ ಒಂದು ಕೆರೆ ಹೊಂಡ ಮಾಡಿಕೊಂಡು ಅಲ್ಲಿ ನೀರು ನಿಲ್ಸೋಣ ಹಂಗೇನಂತ ಇಲ್ಲ. ಇವಾಗ ಸದ್ಯದಲ್ಲಿ ಒಂದು ಕೃಷಿ ಹೊಂಡ ಮಾಡಬೇಕಂತ ಇದ್ದೆ 7 ಗಂಟೆ ಜಾಗದಲ್ಲಿ. ಅದು ಮಾಡ್ಕಂದ್ರೆ ಸ್ವಲ್ಪ ಒಂದು ತಿಂಗಳಾದ್ರೂ ಮುಂದುವರ್ಸಬಹುದು ಅಂತ ಅನಿಸ್ತದೆ ನೀರು. ಹಾಗೆ ಮಾಡ್ಕೊತ ಹೋಗ್ಬೇಕು. ಮತ್ತೆ ನಮ್ಮ ಬದುವಿನ ಹತ್ತಿರ ಕೆಲವೊಂದಿಷ್ಟು ಟ್ರೆಂಚನ್ನು ಹೊಡೆದು, ಬೋದನ್ನು ಹೊಡೆದು, ನೀರು ಇಂಗು ಹಂಗೆ ಮಾಡಿ ಇಲ್ಲಿರುವಂಥ ಉಪ್ಪಿನಾಂಶ ಮತ್ತೆ ಹರ್ಕೊಂಡು ಹೋಗುವಂಗೆ ಮಾಡೋದು, ಇಂಥವೆಲ್ಲ ಮಾಡಬೇಕು. ಉಪ್ಪಿನಾಂಶ ಕಡಿಮೆ ಹಾಕುವಂಥ ಭೂಮಿ ಇದೆ, ಅವಾಗ ಇಳುವರಿ ಜಾಸ್ತಿ ಇರುತ್ತೆ. ಹೌದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಒಂದು 100 ಮೀಟರ್ ಆ ಕಡೆನೇ ಉಪ್ಪು ನೀರನ್ನ ಸಾಣೆ ಕಟ್ಟಿನವರು ಸ್ಟಾಕ್ ಮಾಡ್ತಾರೆ, ಅಲ್ಲಿ ಸ್ಟಾಕ್ ಮಾಡಿ ಡಿಗ್ರಿ ಮಾಡ್ತಾರೆ ಅವರು, ಅದರಿಂದ ಬಾವಿ ಹೋಗ್ದು ಬಿಡ್ತದೆ. ಅವರು ನೀರು ಸ್ಟಾಕ್ ಮಾಡಿದ್ರೆ ಸುಮಾರು ಒಂದು 600 ಎಕರೆ ಜಮೀನಲ್ಲಿ ಅವರು ಸ್ಟಾಕ್ ಮಾಡ್ತಿದ್ದಾರೆ ನೀರನ್ನು ಸಾಣೆ ಕಟ್ಟಿನವ್ರು. ಹಂಗಾಗಿ ಇಲ್ಲಿ ಉಪ್ಪು ನೀರು ಜಾಸ್ತಿ, ಉಪ್ಪು ತಯಾರು ಮಾಡ್ತಾರೆ, ಹಂಗಾಗಿ ಸ್ಟಾಕ್ ಮಾಡ್ತಾರೆ. ಹಾ, ನೀರು ಸ್ಟಾಕ್ ಅದು ಡಿಗ್ರಿ ಆದ ಕೂಡಲೇ, ನೀರು ನಿಲ್ಲಿಸಿದ ಕೂಡಲೇ ಇಲ್ಲಿ ಹೊಂಡ ಇರೋ ಬಾವಿಗೆ ನೀರು ಬಂದು ಬಿಡ್ತದೆ, ಉಪ್ಪು ನೀರು ಸ್ವರ್ಪ ಎಳೆದು ಬಿಡ್ತದೆ. ಹಂಗಾಗಿ ಉಪ್ಪು ನೀರು ಆಗ್ತದೆ. ಒಂದು ಮಾರ್ಚ್ದ ಫೆಬ್ರವರಿ ಟೈಮಲ್ಲಿ ಉಪ್ಪು ನೀರು ಬರ್ತದೆ, ಇವಾಗ ಉಪ್ಪು ನೀರಿಲ್ಲ. ಅಂದರೆ ಬಾವಿ ನೀರು, ಕೊಳವೆ ಬಾವಿ ನೀರು ಅದು ಉಪ್ಪಾಗುತ್ತೆ ಆ ಟೈಮಲ್ಲಿ. ಅದು ಸರ್ಫೇಸ್ ವಾಟರ್ ಅಂತೀವಲ್ಲ, ಕೃಷಿ ಹೊಂಡದಲ್ಲಿ ನಿಲ್ಲಿಸಿದ್ದು ಅದರಲ್ಲಿ ಉಪ್ಪಾಗಲ್ಲ, ಹೋಗಲ್ಲ, ಅದನ್ನು ಬಳಸ್ಬೇಕು. ಕೃಷಿ ಹೊಂಡದಲ್ಲಿ ಉಪ್ಪಾಗಲ್ಲ, ತಾರ್ಪತ್ರ ಹಾಕಿರ್ತೀವಿ ಅದಕ್ಕೆ. ಇವಾಗ ಕೃಷಿ ಹೊಂಡ ಮಾಡಬೇಕಂತ ಇದ್ದೀವಿ ಅಂದ್ರೆ, 1 ತಿಂಗಳ ಮುಂದುವರೆದ್ರು, ಹೀಗೆ 2 ತಿಂಗಳ ನೀರು ಇದ್ದಿದ್ರೆ 1 ತಿಂಗಳ ಮುಂದುವರೆದ್ರು ಅಷ್ಟೇ ಉಳಿತಾಯ ಆಗ್ತದೆ. ಈ ಲವ್ ಬಳಸೋನ್ನೆಲ್ಲ ಸಾಕಿರಲಿ ಏನದು? ಅದು ಹಿಂಗೆ ಹಾಬಿಗಾಗಿ ಸಾಕಿದ್ದು, ಇವಾಗ ಅದನ್ನು ವ್ಯಾಪಾರ ಮಾಡ್ತಿದ್ದೇನೆ. ಅದು ಮಂತ್ಲಿ ಕೊಡ್ಲಿಕ್ಕೆ ಆಗ್ತದೆ ಸರಿ ಮೇಂಟೆನೆನ್ಸ್ ಮಾಡಿದ್ರೆ. ಜೋಡಿಗೆ 500 ಒಂದು ತಿಂಗಳಿಗೆ ಒಂದು 10 ಜೋಡಿ ಕೊಟ್ಟರು ಸುಮಾರು 1.5 ವರ್ಷ ಲೆಕ್ಕ ಆಗ್ತದೆ. ಅಷ್ಟು ಮರಿ ಆಗ್ತವ ಇಲ್ಲೇ? ಅದು 1 ತಿಂಗಳಿಗೆ 7-8 ಮರಿ ಆಗ್ತವೆ, ಒಂದು ಪೇರು ಚೆನ್ನಾಗಿ ಫುಡ್ಡೆಲ್ಲ ಹಾಕಿದ್ದೀನಿ. ಏನೇನು ಅದಕ್ಕೆ ಆಹಾರ ಕೊಡೋದು? ಬಳಸಿದ್ದು ಕೊತ್ತಂಬರಿ ಸೊಪ್ಪು ಕೊಡ್ಬೋದು, ಜೋಳದ ಗುಂಟಿಗೆ ತುಳಸಿ ಸೊಪ್ಪು, ಈ ಗದ್ದೆಯಲ್ಲಿ ಬಾವಿಲಿ ಬೆಳೆ ಹೊಂಬರು ಅವನ್ನೇ ಕೊಡ್ಬೋದು, ಕಡೆ ಕರ್ಕಿ ಕೊಡ್ಬೋದು, ಅದೆಲ್ಲ ತಿಂತೆ. ಕಾಳು ತಿಂತವ? ಹಾಂ, ಕಾಳು ತಿಂತೆ. 3-4 ವೆರೈಟಿ ಇದ್ದಾವೆ, ಕಾಕ್ಟೇಲ್ಸ್, ಲವ್ ಬರ್ಡ್ಸು, ಜಾವ, ಪಿಂಚಸ್. ಅದು ಇವಾಗ ಕೊಟ್ಟೆ, ಸುಮಾರು ಖಾಲಿ ಮಾಡಿದೆ, ಸುಮಾರು ಒಂದು 25 ಜೋಡಿ ಕೊಟ್ಟೆ ಈಗ ಮೊನ್ನೆ. ಹೌದಾ? ಎಷ್ಟು ಬಂತು ಅದರಿಂದ? 25 ಜೋಡಿ ಒಂದು 4-5 ಸಾವಿರ ಲೆಕ್ಕ ಆಗುತ್ತೆ. ಕುಂತಲ್ಲೇ ತಾನಾಗಿಲ್ಲ ಲಾಭ ಬರ್ತಾ ಇಲ್ಲ, ಅದು ಹಂಗೆ ಮನಸ್ಸಿಗೆ ಖುಷಿನೂ ಮತ್ತು ಅವು ಫುಡ್ಡಿಂದ ಉಗು ಆಗ್ತದೆ, ಒಂದು ಸ್ವಲ್ಪ ಲಾಭ ಇರ್ತದೆ ನಾವು ಮಾಡಿರೋದಕ್ಕೆ, ಏನೋ ಒಂಥರ ಖುಷಿ ಮನೇಲಿ. ಸದಾ ಕಿಚಿ ಕಿಚಿ ಕಿಚಿ ಅಂತೇಳಿ ಚೂ ಚೂ ಚೂ ಅಂತಿರ್ತ. ಹಾಂ, ಏನೋ ಒಂಥರ ಹಿಂಗೆ ಟೆನ್ಷನ್ದಲ್ಲಿ ಬಂದರು ಒಂದ್ಸರಿ ಕೂತ್ರೆ ಒಂಥರ ಏನೋ ಒಂಥರ ಖುಷಿ ಆಗ್ತದೆ ಅಂತ. ಅದಕ್ಕೆ ಚಂದ ಮನೇನೂ ಕೂಡ ಕಟ್ಟಿದ್ದೀರಿ, ಅದು ಎಲ್ಲ ಖರ್ಚು ಬಂತು ಭಾಳ? ಏನು ಹಂಗೇನು ಖರ್ಚು? ಒಂದು 15,000 ಲೆಕ್ಕ ಬಂದಿತ್ತು. ಅದು ಈಗ ಆಗಿದೆ, ಅದ್ರ ದುಡ್ಡು ಆಗದೆ ಈಗ, ಅದು ಹಂಗೆ ಇದೆ ಈಗ. ಇವಾಗ ಒಂದು ಮಾಡ್ತಿದ್ದೆ. ಅದು ಎರಡು ತಿಂಗಳಿಗೆ ಒಂದು ನಾಲ್ಕು ಮರಿ ತಾಗೇತಾನೆ, ಎರಡೂವರೆ ಒಂದು 5,000 ಆಗ್ತದೆ ಒಂದು ಪೇರ್ನಿಂದ, ಆ ದೊಡ್ಡ ಗಿಡದಿಂದ ಕಾಕ್ಟೇಲ್ಸ್ನಿಂದ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಇವಾಗ, ಎಲ್ಲರೂ ತಾಕು ಸಾಕ್ತಾ ಇದ್ದಾರೆ ಅದನ್ನು. ಅವರೇಗೆ ಬರ್ತಾರೆ, ನೀವು ಹೋಗಿ ಹಾಗೆ ಬರ್ತಾರೆ, ಬೇಕಾದ್ರೂ ಬರ್ತಾರೆ ತಕೊಂಡು ಹೋಗ್ತಾರೆ ನೋಡಿದವರು. ಮತ್ತೆ ನಿಮ್ಗೆ ಕೇಳ್ತಾರೆ ಹೆಂಗೆ ಸಾಕುವುದು ಏನು ಅಂತ? ಹೆಂಗೆ ಸಾಕೊಂಡು ಅಂತ ಹೇಳ್ತಾರೆ, ನಾ ಕ್ಲಿಯರ್ ಆಗಿ ಹೇಳ್ತೇವೆ ಅವರಿಗೆ. ಮತ್ತೆ ಕಾಲ್ ಮಾಡಿ ತುಳಿತಾರೆ ಅವರು ವಾರಕ್ಕೊಂದ್ಸರಿ, ಹೆಂಗೆ ಏನೇನು ಮಾಡ್ತಿದ್ದಾವೆ ಅಂತ. ಎಲ್ಲಿ ಕಾಳಜಿ ವಹಿಸ್ಬೇಕು? ಇದು ಮೊಟ್ಟೆ ಹಾಕಿದಾಗ ಮತ್ತು ಮರಿ ಸಣ್ಣಕ್ಕಿದ್ದಾಗ ಇರುವೆಗಳು ಬರ್ತವೆ, ಅಲ್ಲೊಂದ್ಸರಿ ಕಾಳಜಿ ವಹಿಸ್ರಾಯ್ತು. ಮತ್ತೆ ಏನು ಬೇಡ, ಈ ತುಳಸಿ ಸೊಪ್ಪು ಹಾಕೋದ್ರಿಂದ ರೋಗ ಯಾವುದು ಬರೋದಿಲ್ಲ. ನೀವಲ್ಲಿ ಆಹಾರ ಹಾಕ್ಲಿಕ್ಕೆ ಒಳಗೆ ಹೋಗುವಾಗ ಹಾರಿ ಹೋಗೋದು ಹಂಗೆ ಮಾಡಲ್ಲ? ಇಲ್ಲ ಇಲ್ಲ, ಹೊರಗೆ ಹೋಗಲ್ಲ. ಹೋಗಲ್ಲ? ಇಲ್ಲ ಇಲ್ಲ, ಡೋರ್ ಇದೆ ಅಲ್ಲಿ, ಹೊರಗೆ ಹೋಗಲ್ಲ. ಒಂದು ಸೈಡಿಗೆ ಹೋಗಿ ಕೂತ್ಕೊಳ್ತೇವೆ ನಾವು ಹಾದ ಕೂಡಲೇ. ಅಂದ್ರೆ ಅವ್ರ ಗುಣನ ಹಂಗೆ ಒಂದು ಕೇಜಲ್ಲೇ ಇದ್ದು ಬೆಳೆಯೋದು? ಹ್ಞೂ, ಗುಣನೇ ಹಾಗೆ. ಹೊರಗಡೆ ಬಿಟ್ಟರೆ ಈ ಗಿಡುಗ ಹದ್ದು ಎಲ್ಲ ಹೊಡ್ಕ ತಿಂತಾನೆ, ಈ ಬೇರೆ ದೊಡ್ಡ ಹಕ್ಕಿಗಳು ತಿಂದಾಕ್ತವೆ. ಅವನು ಒಂದಿನ ಒಂದು ಎರಡು ದಿನ ಬದುಕಬಹುದು ಅಷ್ಟೇ. ಹೊರಗಡೆ ಹೋಗಿ ಆಹಾರ ಹುಡುಕಿ ತಿನ್ನುವಷ್ಟು ಕ್ಷಮತೆ ಇಲ್ಲ ಅನ್ಸುತ್ತೆ? ಇಲ್ಲ ಇಲ್ಲ, ಅವಾಗ ಅಷ್ಟು ಕ್ಷಮತೆ ಇಲ್ಲ. ಇವು ದೊಡ್ಡ ಹೋಗ್ತವೆ, ಕಾಕ್ಟೇಲ್ಸ್ ಹೋಗ್ತವೆ, ಹೊರಗಡೆ ಹೋಗಿ ತರಕಾರಿ ಗದ್ದೆಗೆಲ್ಲ ಹೋಗಿ ಬರ್ತವೆ, ಮೈ ಮೇಲೆ ಉಳಿತೇವೆ. ಬೆಕ್ಕು ಅಟ್ಯಾಕ್ ಮಾಡ್ತಿದೆ ಅಂತ ಅಲ್ಲಿ ಹಾಕಿರ್ತೀವಿ. ಹೌದಾ? ಹೊರಗೂ ಬಿಡ್ತೀರ ಅವನ್ನ? ಹೊರಗೆ ಹೋಗ್ತವೆ, ಕಲ್ಲಂಗಡಿ ಗದ್ದೆಗೆಲ್ಲ ಹೋಗಿ ತಿರ್ಗಾಡ್ಕೋಬಿಟ್ಟು ಅವಷ್ಟು ಅವಕ್ಕೆ ಮಾತು ಕಲಿಸ್ಲಿಕ್ಕೆ ಆಗ್ತದೆ. ಮತ್ತೆ ಇಲ್ಲಿಗೆ ಬರ್ತಾವೆ? ಮತ್ತೆ ಇಲ್ಲೇ ಬರ್ತವೆ, ಗೂಡಿಗೆ ಬರ್ತೇವೆ, ಇಲ್ಲೆಲ್ಲರೂ ಕೂತ್ಕೊಳ್ತೆ, ಒಳಗಡೆ ಎಲ್ಲ ತಿರ್ಗಾಡ್ತೆ. ಈ ಬೆಕ್ಕು ಅಟ್ಯಾಕ್ ಮಾಡ್ತಿದ್ದೆ ಅಂತ ಬೆಕ್ಕನ್ನು ಈಗ ಒಳಗೆ ಹಾಕಿರ್ತೀವ. ಅಂದ್ರೆ ನಿಮ್ಗೆ ಫ್ರೆಂಡ್ಲಿ ಆಗಿಬಿಟ್ಟಿರ್ತಾವೆ? ಹ್ಞೂ, ಫ್ರೆಂಡ್ಲಿ. ಮೊದಲಿಂದ ಮರಿ ಇದ್ದಾಗಿಂದ ಅದು ಮೈ ಮೇಲೆ ಇದ್ದವಾಗಿದ್ದವು, ಹಂಗಾಗಿ ಅವು ಕೊಡಲೇ ಇಲ್ಲ ಇವಾಗ ಹಂಗಿದ್ದ. ಕೊಟ್ಟರೆ ಈ ಕೃಷಿ ಬದುಕು ನೀವು ಏನು ಓದಿದ್ದೀರಿ, ಹೆಂಗೆ ಬದುಕ್ತಾ ಇದ್ದೀರಿ, ಹೆಂಗೆ ಅನಿಸುತ್ತೆ? ಒಂದು ಡಿ ಎಡ್ ಬಿ ಎ ಆಗದೆ ಈ ಕೃಷಿಯಲ್ಲಿ ಮುಂದೆ ಏನೋ ಒಂದು ಸಂತೋಷ, ಹೆಂಗೆ ಕೆಲಸ ಮಾಡೋದು ಅಥವಾ ಹೆಂಗೆ ಕೃಷಿ ಮಾಡೋದ್ರಲ್ಲಿ ಜೀವನ ಮಾಡ್ಬೋದು ಅನಿಸ್ತಿದೆ. ನಾನು ನೋಡಿದೆ ದನಕರುಗಳಿಗೆ ಹುಲ್ಲು ಅವನ್ನೆಲ್ಲನೂ ಚಂದ ಮೇವು ಬೆಳೆಸ್ತಾ ಇದೆ. ಒಂದೇ ಥರನ ಇದಾವೆ, ಬೇರೆ ಬೇರೆ ವೆರೈಟಿ ಮಾಡ್ತಾ ಇದೆ? ಇಲ್ಲ, ಹುಲ್ಲು ಎರಡೇ ವೆರೈಟಿ ಇರೋದು, ಒಂದು ಆ ದೊಡ್ಡ ಹುಲ್ಲಿದೆ ಮತ್ತೊಂದು ಸಣ್ಣ ಹುಲ್ಲು. ಈ ಲೋಕಲ್ ಎಲ್ಲ ಕಡೆ ಆಗೋದು, ಅದು ಚೆನ್ನಾಗಿ ಕೊಡ್ತದೆ ಹಾಲು, ಅದು ಹಾಕಿದ್ರೆ ಬೇಗ ಬೆಳವಣಿಗೆ ಒಂದು ವಾರದಲ್ಲಿ ರೆಡಿ ಆಗ್ತದೆ. ಅದು ನೀವು ಹಿಂಗೆ ಕಟ್ ಮಾಡ್ಕೊಂತ ಹೋದಂಗೆಲ್ಲ ಮತ್ತೆ ಹಿಂದೆ ಚಿಕ್ಕು ಅಂತ ಬರ್ತದೆ. ಹ್ಞೂ, ಇದು ಕಟ್ ಮಾಡಿ ಮುಗಿಯೋವರೆಗೆ ಮತ್ತೆ ಅಲ್ಲಿ ದೊಡ್ಡ ಆಗಿರ್ತದೆ. ಎಷ್ಟು ದಿನ ಬರುತ್ತೆ ಹಂಗೆ ಅದು? ಬೇಸಿಗೆಯಲ್ಲಿ ನೀರು ಕೊಟ್ಟರು ಕಂಟಿನ್ಯೂ ಉಳಿತೆ. ಬೇಸಿಗೆ ಈಗ ಕಂಟಿನ್ಯೂ ಆಗ್ತಿತ್ತೆ ಅಲ್ಲಿ ನೀರು, ಕಂಟಿನ್ಯೂ ಇದು ಮಾಡ್ತಿತ್ತೆ ನಾವು ಕೊಯ್ತಿತ್ತೆ. ಹಂಗಾದ್ರೆ ಹಾಕೋದು ಒಂದೇ ಸರಿ? ಹ್ಞೂ, ಕೊಯ್ಲು ಮಾಡ್ಕೊಂತ ಅಷ್ಟೇ. ಮತ್ತೆ ಅದು ಮರಿ ಹೊಡಿತದೆ, ಮತ್ತೆ ಜಾಸ್ತಿ ಆಗ್ತಾನೆ ಹೋಗ್ತದೆ, ಕಮ್ಮಿ ಅಂತೂ ಆಗುದಿಲ್ಲ. ಹಾಗಾಗಿ ಒಬ್ಬ ಯುವಕರು ಇಷ್ಟೆಲ್ಲ, ನಿಮ್ಗೆ ಭೂಮಿನೂ ಜಾಸ್ತಿ ಇದೆ ಮತ್ತು ಬೇರೆ ಬೇರೆ ಇಷ್ಟೆಲ್ಲ ಕೆಲಸ ನೋಡೋಕಂದ್ರೆ ಆಳು ಕಾಳು ತಗೋತೀರಿ? ಹ್ಞೂ, ಆಳು ಜಾಸ್ತಿ ಆಗ್ತಾ ಇತ್ತು, ಈಗ ಹೋದ ವರ್ಷದಿಂದ ಯಂತ್ರ ನಾಟಿ ಮಾಡ್ತಿದ್ವಿ, ಸ್ವಲ್ಪ ಕಡಿಮೆ ಆಗ್ತಾ ಇದೆ ಯಂತ್ರ ನಾಟಿ ಮಾಡುತ್ತಾ ಇದ್ವಿ. ಮತ್ತು ಆಳು ಸಿಗುವುದಿಲ್ಲ, ಮತ್ತು ಆಳಿಗೆ ಕೂಲಿ ಇದು ಜಾಸ್ತಿ ಆಗದೆ ಹಣನು, ಹಂಗಾಗಿ ಯಂತ್ರ ನಾಟಿ ಮಷಿನ್ ಬಳಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ವರ್ಕೌಟ್ ಆಗ್ತದೆ. ಆಳು ಕಡಿಮೆನೇ ಹಂಗಾದ್ರೆ? ಹ್ಞೂ, ಆಳು ಕಡಿಮೆನೇ. ಹುಲ್ಲು ತಂದು ಹಾಕೋದಿಲ್ಲ ಯಾರು? ಹುಲ್ಲು ನಮ್ಮ ಮನೆಯವರೇ ಮಾಡ್ತಾರೆ, ತಂದೆಯವರು ತಾಯಿ. ನಿಮಗೂ ಬೇಕಾದ್ರೆ ನೀವು ಹೋಗ್ತೀರಿ? ಹ್ಞೂ, ಯಾರು ಒಬ್ರು ಮಾಡೋದು ನಿನ್ನ. ಒಳ್ಳೆಯದು ನಾಗರಾಜ್, ಇಷ್ಟೆಲ್ಲ ಕೃಷಿ ಮತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಅನೇಕ ಉಪಕಸಬಹುದು ಇನ್ನೆಲ್ಲನೂ ಮಾಡ್ತಾ ಇದ್ದಾರೆ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸಮಗ್ರ ಕೃಷಿ ಕುರಿತು ನಾಗರಾಜ್ ನಾಗೇಶಗೌಡ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ಕೇಳಿ ರೈತರಿಗೆ ಸಲಹೆ. ಈ ಬೀಜಗಳ ಬೀಜೋಪಚಾರ ಹೇಗೆಂದರೆ, ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಅಥವಾ ಎರಡೂ ಕೂಡಿಸಿ ಬೀಜಕ್ಕೆ ಹಚ್ಚಿ ಬೀಜಗಳಿಗೆ ತಗುಲಬಹುದಾದ ರೋಗಾಣುಗಳು ಹಾಗೂ ಕೀಟಬಾಧೆಯಿಂದ ರಕ್ಷಿಸುವುದಕ್ಕೆ ಬೀಜೋಪಚಾರ ಎನ್ನುತ್ತಾರೆ. ಬೀಜೋಪಚಾರದಿಂದ ಮೊಳಕೆ ಪ್ರಮಾಣವನ್ನು ಕೆಡದಂತೆ ಕಾಯ್ದುಕೊಳ್ಳಬಹುದು ಹಾಗೂ ಸದೃಢವಾದ ಬೆಳೆಯನ್ನು ಪಡೆಯಬಹುದು. ಔಷಧಿ ಪುಡಿಯಿಂದ ಬೀಜೋಪಚಾರ ಮಾಡುವುದು, ಇದರಲ್ಲಿ ಎಲ್ಲಾ ಔಷಧಿಯು

ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾ ಸೋದು ತರು ನಾಮ ಪಾಡಿ ಶ್ರೀ ಸೇವಾ ಮಾತಾ ದರಮಣಿ ರೋತು ತು ಪೀಲ ಸೋದು ಸೋದು ರೇ ಸೇವಾಲಾಲ ಮಾತಾ ದರಮಣಿ ರೋತು ತು ಪೀಲ ಕರಿ ಅಡಿ ಗೇಟಿ ಕರೆ ರಾತ್ರಿ ಪಾಲೆ ಮಾತರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾ ಸೋದು ಸೋದು ಮಾತಾ ಧರ ಮಾಡಿ ರೋತು ತು ಪೀಲ ಸೋದು ಸೋದು ರೇ ಸೇವಾಲಾಲ ಮಾತಾ ಧರ ಮಾಡಿ ರೋತು ತು ಪೀಲ ತರು ಮಾಪ ಬೇಟೋದರೆ ಗೋರ ತಪೇನ ಸೋದು ಸೋದು ರೇ ಸೇವಾಲಾಲ ಮಾತಾ ಧರ ಮಾತಾ ದರ ಮಾಡಿ ರೋತು ತು ಪೀಲ ಹಲೋ ಬಾಳ ಹಲೋ ಸೋದು ಲಾಲ ಸೋದು ಹಲೋ ಬಾಳ ಹಲೋ ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು. ಮೇರಿಯೇ ಏಪೂ